ರಾಷ್ಟೀಯ ಲೋಕಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮುಂಚಿತವಾಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಭದ್ರಾವತಿ ಕಚೇರಿಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಹಾಗೂ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ರಾಷ್ಟೀಯ ಲೋಕಅದಾಲತ್ ಈ ಮೂಲಕ ತಿಳಿಸುತ್ತದೆ. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು, ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಅಥವಾ ಕುಟುಂಬ ನ್ಯಾಯಾಲಯ ಪ್ರಕರಣಗಳು, ವ್ಯಾಜ್ಯ ಪೂರ್ವ ಪ್ರಕರಣಗಳಾದಂತಹ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಕುಟುಂಬ ನ್ಯಾಯಾಲಯ ಹಾಗೂ ಇತರೆ ಸಿವಿಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮುಂಚಿತವಾಗಿಯೇ ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇವರ ಕಚೇರಿಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ನೆನಪಿಡಿ, ಭದ್ರಾವತಿಯಲ್ಲಿ ಲೋಕ್ ಅದಾಲತ್ ನಡೆಯುವ ದಿನಾಂಕ 24/6/2023. ಪ್ರಕಟಣೆ ಕೇಳಿದಿರಿ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91/78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91/78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91/78 ಬೆಳೆ ಸೂಪರ್ ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಹವಾಮಾನ ಸಲಹೆ ಈ ಕುರಿತು ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಪ್ರವೀಣ್ ಕೆಎಂ ಅವರೊಡನೆ ಸಂದರ್ಶನ ಕೇಳೋಣ. ನಮಸ್ಕಾರ ಪ್ರವೀಣ್ ಅವರೇ. ನಮಸ್ಕಾರ. ನಮ್ಮ ಭಾರತೀಯ ಕೃಷಿ ಒಂದು ರೀತಿ ಮಳೆಯೊಂದಿಗಿನ ಜೂಜಾಟ ಅಂತ ಹೇಳ್ತಾರೆ. ಖಂಡಿತವಾಗಿ ಮಳೆ ಸಕಾಲಕ್ಕೆ ಕೆಲವು ಸರಿ ಬರಲ್ಲ, ಕೆಲವು ಸರಿ ಅತಿವೃಷ್ಟಿ, ಕೆಲವು ಸರಿ ಅನಾವೃಷ್ಟಿ. ಹಾಗಾಗಿ ರೈತ ಈಗ ಮಳೆ ಜೊತೆ ಹೊಂದ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಪ್ರವೀಣ್ ಅವರೇ. ಅದರಲ್ಲೂ ವಿಶೇಷವಾಗಿ ಈ ಸರಿ ಮುಂಗಾರು ಕೆಲವು ಕಡೆ ಆರಂಭನೇ ಆಗಿಲ್ಲ, ಇನ್ನು ಕೆಲವು ಕಡೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಆಗಿದೆ. ಇದು ರೈತರಿಗೆ ಹೆಂಗ್ ಗೊತ್ತಾಗತ್ತೆ? ಈಗ ಕೆಲವು ಸರಿ ನೀವು ಹೇಳ್ತೀರಿ ಹವಾಮಾನ ತಜ್ಞರು ಇನ್ನೇನ್ ಮಳೆ ಬಂದ್ಬಿಡುತ್ತೆ ಇನ್ನೊಂದು ವಾರದಲ್ಲಿ ಅಂತ, ಮಳೆ ಬರೋದೇ ಇಲ್ಲ, ತಕ್ಷಣ ಹವಾಮಾನ ವೈಪರೀತ್ಯ ಆಗುತ್ತೆ. ಏನಿದೆಲ್ಲ ಈ ತರ ಚಟುವಟಿಕೆ ಹವಾಮಾನ ವೈಪರೀತ್ಯದಲ್ಲಿ ಆಗ್ತಾ ಇದೆಯಲ್ಲ ಸರ್? ಅದೇನು ಅಂದ್ರೆ ನೀವ್ ಹೇಳ್ದಾಗೆ ಈ ಭಾರತೀಯ ಮಾನ್ಸೂನ್ ರೈತರ ಕುಲಕಸುಬಾದ ಕೃಷಿಯ ಜೊತೆ ಜೂಜಾಟ ಆಡ್ತಾ ಇದೆ. ಏನಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದ್ರೆ, ನಮ್ಮ ದೇಶ ಹೇಗಿದೆ ಅಂದ್ರೆ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ನಮ್ಮ ದೇಶನ ಕವರ್ ಮಾಡಿಕೊಂಡಿದೆ. ನಮ್ಮಲ್ಲಿ ಇಲ್ಲಿ ಹುಟ್ಟತಕ್ಕಂತ ಗಾಳಿ ವಾಯುಭಾರ ಕೇರಳವನ್ನು ತಲುಪಿ ಅದು ಅಲ್ಲಿ ಹೋಗಿ ಮಾನ್ಸೂನ್ ಮಾರುತಗಳು ಹಿಮಾಲಯ ಪರ್ವತವನ್ನು ತಲುಪಿದಾಗ ಹಿಮಾಲಯ ಪರ್ವತ ಅವನ್ನ ತಡೆದು ನಿಲ್ಲಿಸಿ ಮಳೆ ತರಿಸ್ತಾ ಇತ್ತು. ಅದಕ್ಕೆ ಇಲ್ಲಿಂದ ಮಾರುತಗಳು ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿಂದ ತಡೆದು ಈ ಕಡೆ ಮಳೆ ಬರಬೇಕು, ಇಷ್ಟು ವ್ಯವಸ್ಥೆ ಆಗಬೇಕು. ಇಷ್ಟು ವ್ಯವಸ್ಥೆ ಆಗಬೇಕು. ಅದೇ ರೀತಿ ಮಾನ್ಸೂನ್ ವ್ಯವಸ್ಥೆಯಲ್ಲಿ ಎರಡು ಮಾರುತಗಳಿದಾವೆ. ಒಂದು ಸೌತ್ ವೆಸ್ಟ್ ಮಾನ್ಸೂನ್ ಅಂತೀವಿ, ಇನ್ನೊಂದು ನಾರ್ತ್ ವೆಸ್ಟ್ ಮಾನ್ಸೂನ್ ಅಂತೀವಿ. ಮತ್ತೆ ಸೌತ್ ವೆಸ್ಟ್ ಮಾನ್ಸೂನ್ ಅಲ್ಲಿ ಬಂದ್ಬಿಟ್ಟು ಎರಡು ಶಾಖೆಗಳಿದಾವೆ, ಅರಬ್ಬಿ ಸಮುದ್ರ ಶಾಖೆ ಮತ್ತೆ ಬಂಗಾಳ ಕೊಲ್ಲಿ ಶಾಖೆ ಅಂತ. ಮೈನ್ ನಮ್ಮ ಕರ್ನಾಟಕ ದಕ್ಷಿಣ ಭಾರತಕ್ಕೆ ಮಳೆ ತರತಕ್ಕಂಥದ್ದು ಅರಬ್ಬಿ ಸಮುದ್ರ ಶಾಖೆ. ಅರಬ್ಬಿ ಸಮುದ್ರ ಶಾಖೆಯಿಂದನೇ ನಮಗೆ ಮಳೆ ಆಗ್ಬೇಕು, ನಮಗೆ ಮಳೆ ಆಗ್ಬೇಕು. ಬಂಗಾಳ ಕೊಲ್ಲಿ ಇಲ್ಲ, ಬಂಗಾಳ ಕೊಲ್ಲಿ ಶಾಖೆ ಏನ್ ಮಾಡುತ್ತೆ ಅಂದ್ರೆ ಅಸ್ಸಾಂ ತನಕ ಮಳೆ ಕೊಡುತ್ತೆ. ಇದು ಅರಬ್ಬಿ ಸಮುದ್ರ ಶಾಖೆ ಬಂದ್ಬಿಟ್ಟು ನಮಗೆ ಕೇರಳದಿಂದ ಫಸ್ಟ್ ಬಂದು ಕೇರಳಕ್ಕೆ ಮೊಟ್ಟ ಮೊದಲಿಗೆ ಮಾನ್ಸೂನ್ ಪ್ರವೇಶಿಸೋದಕ್ಕೋಸ್ಕರನೇ ಕೇರಳನ ಗೇಟ್ ವೇ ಆಫ್ ಇಂಡಿಯಾ ಅಂತ ಕರೀತಾರೆ, ಗೇಟ್ ವೇ ಆಫ್ ಮಾನ್ಸೂನ್ ಅಂತ ಕರೀತಾರೆ ನಮ್ಮ ಭಾರತಕ್ಕೆ, ನಮ್ಮ ಕೇರಳಕ್ಕೆ ಬಂದ್ಬಿಟ್ಟು ಕೇರಳದ ನಂತರ ಕರ್ನಾಟಕ ಮಹಾರಾಷ್ಟ್ರ ಈಗ ಹೋಗ್ಬಿಟ್ಟು June 1 ಪ್ರಾರಂಭವಾದಂತ ಮಾನ್ಸೂನ್ ಮಾರುತ ಅರಬ್ಬಿ ಸಮುದ್ರ ಶಾಖೆ ಡೆಲ್ಲಿಯನ್ನ ತಲುಪೋದಕ್ಕೆ June 15-20 ತನಕ ತಗೊಳುತ್ತೆ. ಈ ರೀತಿ ಒಂದು ವಾತಾವರಣ ಅತಿ ಕಡಿಮೆ ಲೋ ಪ್ರೆಷರ್ ಏರಿಯಾ ಅಂತೀವಿ ನಾವು, ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆದ ಕಡಿಮೆ ಒತ್ತಡ ಇರುವಂತ ಕಡಿಮೆ ಒತ್ತಡ ಇದಾದಾಗ ನಮಗೆ ಮಳೆ ಬರ್ತಕ್ಕಂತ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಈ ರೀತಿ ವೈಪರೀತ್ಯ ಯಾಕಾಗ್ತಾ ಇದೆ ಅಂದ್ರೆ, ಈ ವರ್ಷ ಪ್ರಸ್ತುತವಾಗಿ ನೀವ್ ಹೇಳ್ದಾಗೆ ಇನ್ನು ಕೆಲವು ಕಡೆ ಮಾನ್ಸೂನ್ ಇನ್ನು ಪ್ರಾರಂಭನೇ ಆಗಿಲ್ಲ. ಈಗ ಇಲ್ಲಿ ನೀವು ನೋಡ್ತಿರ್ತಕ್ಕಂಥ ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರು ಜಿಲ್ಲೆಲ್ಲೇ ತಗೊಳ್ರೆ, ಇನ್ನು ತರೀಕೆರೆ ಕಡೂರು ಭಾಗದಲ್ಲಿ ಇನ್ನು ಮಾನ್ಸೂನ್ ಬಂದೇ ಇಲ್ಲ. ಕಾರಣ ಏನು ಅಂದ್ರೆ, ಆಫ್ರಿಕಾದಿಂದ ಬಂದಂತ ಗಾಳಿ ತನ್ನ ವೇಗವನ್ನ ಕಳೆದುಕೊಂಡಿದೆ, ಅದು ಒಂದು ಮೇನ್ ಮುಖ್ಯವಾದ ಕಾರಣ. ಅದರ ಜೊತೆಗೆ ಏನಪ್ಪ ಅಂದ್ರೆ, ಇನ್ನೇನು ಮಾನ್ಸೂನ್ ಬಂದೇ ಬಿಡ್ತು ಅನ್ನೋ ಟೈಮಲ್ಲಿ ವಾಯುವನ್ನ ಒಂದು ಚಂಡಮಾರುತ ಬಂತು. ನೀವೆಲ್ಲ ದಿನಪತ್ರಿಕೆ ವಾರ್ತೆಗಳೆಲ್ಲ ಕೇಳಿದ್ರ, ಆ ಚಂಡಮಾರುತ ನಮ್ಮ ಮಾನ್ಸೂನ್ ಗಾಳಿಗಳನ್ನು ದಿಕ್ಕು ತಪ್ಪಿಸ್ಬಿಟ್ಟಿದೆ. ಹಾಗಾಗಿ ಮಾನ್ಸೂನ್ ಮಳೆ ಛಿದ್ರಗೊಂಡು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗ್ತಾ ಇದೆ. ಈ ವರ್ಷದ IMD ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಒಳ್ಳೆ ಮಳೆ ಕನಿಷ್ಠ 36% ಡಿಫಿಸಿಟ್ ಇದೆ, ಅಂದ್ರೆ 36% ನಾರ್ಮಲ್ ಅಂದ್ರೆ ಸಾಮಾನ್ಯ ಮಳೆಗಿಂತ 36% ಮಳೆಯ ಕೊರತೆ ಇದೆ. ಅಂದ್ರೆ ಕೊರತೆ ಇದೆ ಈ ಸರಿ? ಇದೆ ಇದೆ, ಈಗಾಗಲೇ ಅದು ಮುನ್ಸೂಚನೆ ಸಿಕ್ಬಿಟ್ಟಿದೆ. ಸಿಕ್ಕಿದೆ ಆಲ್ರೆಡಿ, ನಾವು ದಿನಪತ್ರಿಕೆ ವಾರ್ತೆಗಳಲ್ಲೆಲ್ಲ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಕೃಷಿ ವಿಶ್ವವಿದ್ಯಾನಿಲಯಗಳು ಎಲ್ಲವಕ್ಕೂ ತಲುಪಿಸಿದ್ದಾರೆ ಭಾರತೀಯ ಹವಾಮಾನ ಇಲಾಖೆಯವರು. ಕೊರತೆ ಇದೆ, ಬಟ್ ಅವ್ರು ಹೇಳಿದ್ದು ಜೂನ್ ತಿಂಗಳಲ್ಲಿ ಒಳ್ಳೆ ಮಳೆ ಬರುತ್ತೆ ಅಂತ ಹೇಳಿದ್ರು. ಈ ವಾಯು ಚಂಡಮಾರುತ ಬಂದು ಅದನ್ನ ಸ್ವಲ್ಪ ತಪ್ಪಿಸಿದೆ, ಬಟ್ ಆದ್ರೆ ಬರ್ತಕ್ಕಂತ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಒಳ್ಳೆ ಮಳೆ ಆಗ ಸಂಭವ ಖಂಡಿತವಾಗ್ಲಿದೆ. ಈಗಾಗಲೇ ನೋಡಿರ್ಬೋದು ಮಹಾರಾಷ್ಟ್ರದಲ್ಲಿ ಅತಿಯಾಗಿ ಮಳೆ ಬಂದು ಅತಿವೃಷ್ಟಿ ಆಗಿದೆ, ಮತ್ತೆ ಈ ಸೈಡ್ ಈ ಸರಿ ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ತುಂಬಾ ಒಳ್ಳೆ ಮಳೆ ಆಗ್ತಿದೆ. ದಾವಣಗೆರೆ, ಹಾವೇರಿ, ಗುಲ್ಬರ್ಗಾ ಇಲ್ಲೆಲ್ಲ ಒಳ್ಳೆ ಮಳೆ ಆಗ್ತಿರ್ತಕ್ಕಂತ ಇದು ಸ್ಟಾರ್ಟ್ ಆಗಿದೆ. ಇದು ನಾವು ಕೊಟ್ಟಿರೋ ಮುನ್ಸೂಚನೆ ಪ್ರಕಾರ ಸ್ಟಾರ್ಟ್ ಆಗಿದೆ. ಪ್ರವೀಣ್ ಅವರೇ, ಇನ್ನು ಇದಕ್ಕೆ ಪೂರಕವಾಗಿ ಈ ಹವಾಮಾನವನ್ನ ಅನುಸರಿಸಿಕೊಂಡು ರೈತರು ಕೃಷಿ ಮಾಡಬೇಕು. ಈಗ ಒಂದ್ ವೇಳೆ ಮಳೆ ಕಡಿಮೆ ಪ್ರಮಾಣ ಆಗುತ್ತೆ ಅನ್ನೋದಾದ್ರೆ ತಮ್ಮ ಬೆಳೆ ಪದ್ಧತಿನೂ ಸಹ ಅವರು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಈಗ ಏನ್ ಸಾಂಪ್ರದಾಯಿಕ ಬೆಳೆ ಏನ್ ಬೆಳೀತಾ ಇದ್ರು ಅದಕ್ಕೆ ನೀರು ಜಾಸ್ತಿ ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ನೀರು ಕಡಿಮೆ ಬೇಕಾಗಿರುವಂತಹ ಬೆಳೆಗಳನ್ನ ಬೆಳ್ಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಸಹ ಕೆಲವೊಂದು ಯೋಜನೆಗಳನ್ನ ರೂಪಿಸಿಕೊಂಡು ರೈತರಿಗೆ ಹವಾಮಾನವನ್ನ ಮುನ್ಸೂಚನೆ ತಿಳಿಸುವಂತಹ ಕೆಲವು ಸಲಹಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದೆ. ನೀವು ಇಂತಿಂಥ ಬೆಳೆನ ಬೆಳೀರಿ, ಇಂಥ ಕಾಲಕ್ಕೆ ಮಳೆ ಬರ್ಬೋದು, ಉಷ್ಣತೆ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಥಂಡಿ ಜಾಸ್ತಿ ಆಗ್ಬೋದು, ಚಳಿ ಜಾಸ್ತಿ ಆಗ್ಬೋದು, ಈ ಬಗ್ಗೆ ಎಲ್ಲ ನೀವು ರೈತರಿಗೆ ಹೇಗೆ ಮುನ್ನೆಚ್ಚರಿಕೆ ಅದನ್ನ ಹೇಗೆ ತಲುಪಿಸ್ತೀರಿ ಮಾಹಿತಿಯನ್ನು? ಈಗ ಖಂಡಿತವಾಗ್ಲೂ ಸರ್, ನೀವು ಹೇಳ್ದಾಗೆ ರೈತರ ಆಗುವ ಆದಾಯವನ್ನು ದ್ವಿಗುಣ ಮಾಡುವ ಸಲುವಾಗಿ ಕೆಲವೊಂದು ಯೋಜನೆಗಳಿದೆ. ನೀವು ಹೇಳ್ದಾಗೆ ಕಡಿಮೆ ನೀರನ್ನ ಉಪಯೋಗಿಸುವಂತ ಬೆಳೆಗಳನ್ನು ಬೆಳೆ, ಅದಕ್ಕೋಸ್ಕರನೇ ಪ್ರಧಾನಮಂತ್ರಿಯವರು ಕೃಷಿ ಸಿಂಚಾಯಿ ಅಂತ ಯೋಜನೆ ತಂದಿದ್ದಾರೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ, ಅಂದ್ರೆ ಒಂದು ಅನಿಗೆ ಜಾಸ್ತಿ ಬೆಳೆಗಳನ್ನು ಬೆಳೆಯೋದು, ಅಂದ್ರೆ ಥ್ರೂ ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಸ್ಪ್ರಿಂಕ್ಲರ್ ಇರಿಗೇಷನ್ ಆಗಿರ್ಬೋದು, ಈ ತರ ಎಲ್ಲ ಇದು ಇದೊಂದು ಆಸ್ಪೆಕ್ಟ್. ಆದ್ರೆ ಇದರ ಜೊತೆಗೆ ಮೈನ್ ಬೇಕಾಗಿರ್ತಕ್ಕಂಥದ್ದು ನೀರು. ನೀರಿನ ನಮಗೆ ಒಂದು ಮುಖ್ಯ ಸೋರ್ಸ್ ಬಂದ್ಬಿಟ್ಟು ಮಳೆ. ಆ ಮಳೆಯನ್ನ ನಮಗೆ ಯಾವ ರೀತಿ ಮುನ್ಸೂಚನೆ ರೈತರಿಗೆ ತಲುಪ್ಸಕ್ಕೆ ಅಂತಾನೆ ಒಂದು ಹೊಸ ಯೋಜನೆ ತಂದಿದ್ದಾರೆ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಅಂತ. ಇದು ಸುಮಾರು ಸ್ಟಾರ್ಟ್ ಆಗ್ಬಿಟ್ಟು, ಮೊದಲು ಇದನ್ನ ಇಂಟಿಗ್ರೇಟೆಡ್ ಅಗ್ರೋ ಅಡ್ವೈಸರಿ ಸರ್ವಿಸ್ ಅಂತ ಕರಿತಾ ಇದ್ರು. 1960ರಲ್ಲೇ ಸ್ಟಾರ್ಟ್ ಆಗಿದೆ. ಆದ್ರೆ ಈಗ ಚಾಲನೆ ವೇಗ ಇತ್ತೀಚೆಗೆ ಜಾಸ್ತಿ ಆಗಿದೆ. ಯಾಕೆಂದ್ರೆ ಅವಾಗ ನಾವ್ ಯಾವ್ದೇ ರೀತಿ ರೈತರನ್ನ ತಲುಪಬೇಕು ಅಂದಿದ್ರು ಅವಾಗ ಇದ್ದಿದ್ದು ಆಲ್ ಇಂಡಿಯಾ ರೇಡಿಯೋ ಮಾತ್ರ ಇದ್ದಿದ್ದು. ಅವಾಗ ನ್ಯೂಸ್ ದಿನಪತ್ರಿಕೆಗಳು ತುಂಬಾ ಕಡಿಮೆ ಇದ್ವು, ಒಂದು ಮಾಧ್ಯಮಗಳು ತುಂಬಾ ಕಡಿಮೆ ಇದ್ವು ಅವಾಗ, ಈಗಿನಷ್ಟು ಶಕ್ತಿಶಾಲಿಯಾಗಿರ್ಲಿಲ್ಲ. ಹಾಗಾಗಿ ಸಾಮಾಜಿಕ ಮಾಧ್ಯಮಗಳು, ಸೋಶಿಯಲ್ ಮೀಡಿಯಾ ಅಂತ ಏನ್ ಹೇಳ್ತಾರೆ, ಅದ್ರ ಮೂಲಕವಾಗಿ ತಲುಪ್ತಾ ಇದೆ, ಅದ್ರ ಮೂಲಕನ ತಲುಪಿಸ್ತಾ ಇದಾರೆ. ಈಗ ಉದಾಹರಣೆಗೆ ನಾವು ನೋಡಿದ್ರೆ ನಮ್ಮ GKMS ಶಿವಮೊಗ್ಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ನಡೆಸ್ತಾ ಇದಾರೆ, ಅಲ್ಲಿ ನೋಡಲ್ ಆಫೀಸರ್ ಇದಾರೆ ಶ್ರೀಧರ್ ಅಂತ, ಅವರು ಸಹ ಅತಿ ವೇಗವಾಗಿ ನಡೆಸ್ತಾ ಇದಾರೆ. ಅವರು ಈಗ ನಮಗೆಲ್ಲ ಅವರೇ, ನಮ್ಮ ಚಿಕ್ಕಮಂಗಳೂರು ಮತ್ತೆ ಶಿವಮೊಗ್ಗ ಜಿಲ್ಲೆಗೆ ಅವರೇ ಈ ಒಂದು ಯೋಜನೆಯ ಪರವಾಗಿನೆ ನಮಗೆ ಮುನ್ಸೂಚನಾ ಮಾಹಿತಿಯನ್ನು ಕೊಡ್ತಾರೆ. ಇದು ಪ್ರತಿ ದಿವಸನೂ ಕೊಡ್ತಿರೋ ಅಥವಾ ವಾರದಲ್ಲಿ ಒಂದೆರಡು ದಿವಸ? ವಾರದಲ್ಲಿ ಎರಡು ದಿನ ಬರುತ್ತೆ, ಮಂಗಳವಾರ ಮತ್ತು ಶುಕ್ರವಾರ. ಇದರಲ್ಲಿ ಮುಖ್ಯವಾಗಿ ಮೂರು ಭಾಗಗಳಿರುತ್ತೆ. ಒಂದು, ಮೊದಲನೇ ಭಾಗದಲ್ಲಿ ಇಂದಿನ ವಾರದ ಹವಾಮಾನದ ಸ್ಥಿತಿಗತಿಗಳು ಇರುತ್ತೆ. ಅಂದ್ರೆ ಇಂದಿನ ವಾರ ಅಂದ್ರೆ 5 ದಿವಸದಲ್ಲಿ ಯಾವ ರೀತಿ ಮಳೆ, ಗಾಳಿ, ಆರ್ದ್ರತೆ ಮತ್ತೆ ಗಾಳಿಯ ವೇಗ, ಗಾಳಿಯ ದಿಕ್ಕು ಮತ್ತೆ ಆವಿಯಾದಂತ ನೀರಿನ ಮಾಹಿತಿ ಇದನ್ನೆಲ್ಲ ಕೊಟ್ಟಿರ್ತಾರೆ. ಎರಡನೇ ಭಾಗದಲ್ಲಿ ಬಂದ್ಬಿಟ್ಟು ನೀವು ಬೆಳೀತಿರ್ತಕ್ಕ ಈ ಆ ಒಂದು ವಲಯದಲ್ಲಿ ಬೆಳೀತಕ್ಕಂತ ಬೆಳೆಗಳ ಒಂದು ಪ್ರಸ್ತುತ ಹಂತ, ಅದಕ್ಕೆ ಯಾವ ರೀತಿ ನೀವು ಪೂರಕವಾದಂತಹ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳನ್ನು ಮಾಡಬೇಕು. ಉದಾಹರಣೆಗೆ ನಮ್ಮ ಗಾಳಿಯ ವೇಗ 30 ಕಿಲೋಮೀಟರ್ಗಿಂತ ಜಾಸ್ತಿ ಇದ್ದಂತ ಸಮಯದಲ್ಲಿ ಔಷಧಿಗಳನ್ನು ಸಿಂಪಡಿಸಬಾರದು, 30 ಕಿಲೋಮೀಟರ್ಗಿಂತ ಒಳಗಿದ್ರೆ ಸಿಂಪಡಿಸಬಹುದು, ಗೊಬ್ಬರನೂ ಹಾಕ್ಬೋದು, ಈ ರೀತಿಯಾದಂತಹ ಮಾಹಿತಿಗಳನ್ನ ಕೊಡ್ತಾರೆ. ಇನ್ನ ಮೂರನೇ ಭಾಗದಲ್ಲಿ ಬಂದ್ಬಿಟ್ಟು ಕೃಷಿ ಹವಾಮಾನ ಸಲಹಾ ವರದಿ ಇರುತ್ತೆ. ಇದು ಆಯಾ ರಾಜ್ಯಗಳ ಮಾತೃಭಾಷೆ ಹಾಗೂ ಆಂಗ್ಲ ಭಾಷೆಯಲ್ಲಿ ಇರುತ್ತೆ. ಇದನ್ನ ನಾವು ಶಾರ್ಟ್ ಆಗಿ ಅಗ್ರೋ ಅಡ್ವೈಸರಿ SMS ಅಂತ, ಕೃಷಿ ಸಲಹಾ ವಿಷಯ ತಜ್ಞರ ಸಲಹೆ ಅಂತ ಕರೀತಾರೆ. ಈ ರೀತಿ ಮೂರು ಭಾಗಗಳಿರುತ್ತೆ. ಮುಖ್ಯವಾಗಿ ರೈತರಿಗೆ ಆಯಾ ಬೆಳೆಗೆ ಆಯಾ ಹಂತಕ್ಕೆ ತಕ್ಕನಾದಂತಹ ಕೀಟಬಾಧೆ, ರೋಗ ಬಾಧೆ ಇರಬಹುದು, ಆ ಸಮಯದಲ್ಲಿ ಯಾವ ಯಾವ ಕೃಷಿಯೇತರ ಚಟುವಟಿಕೆಗಳನ್ನು ಮಾಡಬೇಕು, ಅದ್ರ ಬಗ್ಗೆ ಪೂರಕವಾದ ಮಾಹಿತಿಯನ್ನು ಕೊಡ್ತೀವಿ. ಯಾವ ಟೈಮಲ್ಲಿ ಉಳುಮೆ ಮಾಡಬೇಕು, ಯಾವ ಟೈಮಲ್ಲಿ ಯಾವ ಕೀಟ ಬರತಕ್ಕಂತ ಚಾನ್ಸ್ ಇದೆ, ಮುಂಚಿತವಾಗಿ ಹೇಳೋದು ಇಂತ ಕೀಟಗಳ ಆಗಮನ ಆಗಬಹುದು. ನೀವು ಈ ರೀತಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ತರ ಮುಂಚೆನೆ ನೀವು ಈ ರೀತಿಯಾದ ಒಂದು ಕ್ರಮಗಳನ್ನು ತಗೊಳ್ಳಿ ಅಂತ ನಾವು ಒಂದು ಸಲಹೆಯನ್ನ ತಲುಪಿಸಕ್ಕೆ ಇದು ಮಾಡ್ತೀವಿ ಸರ್. ಸರಿ ಪ್ರವೀಣ್ ಅವರೇ, ಈಗ ಚಿಕ್ಕಮಂಗಳೂರಿಗೂ ಶಿವಮೊಗ್ಗಕ್ಕೂ ಬಹಳ ವ್ಯತ್ಯಾಸ ಇದೆ ಹವಾಮಾನದಲ್ಲಿ. ನೀವು ಹೇಗೆ ಇದನ್ನು ಒಂದು ಘಟಕ ಅಂತ ಪರಿಗಣಿಸ್ತೀರಿ, ಜಿಲ್ಲೆಯನ್ನ ಪರಿಗಣಿಸ್ಕೋತಿರೋ ಅಥವಾ ತಾಲೂಕನ್ನು ಪರಿಗಣಿಸ್ಕೋತಿರೋ? ನೀವು ಕೇಳಿದ ಹಾಗೆ ಚಿಕ್ಕಮಂಗಳೂರು ಮತ್ತೆ ಶಿವಮೊಗ್ಗದಲ್ಲಿ ತುಂಬಾ ವ್ಯತ್ಯಾಸನೇ ಇದೆ. ಎಸ್ಪೆಷಲಿ ನಾವು ಶಿವಮೊಗ್ಗದೆಲ್ಲ ಒಂದೇ ತರ ವಾತಾವರಣ ಆದ್ರೆ ಚಿಕ್ಕಮಂಗ್ಳೂರಲ್ಲೇ ನಮಗೆ ವಿಧ ವಿಧವಾದ ವಾತಾವರಣ ಸಿಗುತ್ತೆ. ಯಾಕೆಂದ್ರೆ ಚಿಕ್ಕಮಂಗ್ಳೂರಲ್ಲಿ ಮೂರು ಕೃಷಿ ವಲಯಗಳು ಬರ್ತವೆ. ನಮ್ಮ ಕೃಷಿ ಅನುಸಂಧಾನ ಪರಿಷತ್ ಪ್ರಕಾರ, ದೆಹಲಿ ಅವರ ಪ್ರಕಾರ, ಈ ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ಇವೆಲ್ಲ ಬಂದ್ಬಿಟ್ಟು ಹಿಲ್ಲಿ ಝೋನ್ಸ್ ಅಂತೀವಿ, ಗುಡ್ಡಗಾಡು ಪ್ರದೇಶ ಅಂತ. ವಲಯ 9ಕ್ಕೆ ಬರುತ್ತೆ. ಅದೇ ರೀತಿ ತರೀಕೆರೆ ಬಂದ್ಬಿಟ್ಟು ವಲಯ 7, ಸದರ್ನ್ ಟ್ರಾನ್ಸಿಷನ್ ಝೋನ್ ಅಂತೀವಿ, ಅದು ಶಿವಮೊಗ್ಗದ ಜೊತೆ ಹೊಂದ್ಕೊಳ್ಳುತ್ತೆ. ಅದೇ ರೀತಿ ಕಡೂರು ತಾಲೂಕ್ ಬಂದ್ಬಿಟ್ಟು ವಲಯ 6ಕ್ಕೆ ಬರುತ್ತೆ, ಸೆಂಟ್ರಲ್ ಡ್ರೈ ಝೋನ್ ಅಂತ ಬರುತ್ತೆ, ಡ್ರೈ ಝೋನಿಗೆ ಹೊಂದ್ಕೊಳ್ಳುತ್ತದ್ದು. ಈ ರೀತಿಯಾಗಿ ಸಪರೇಟ್ ಇರೋದ್ರಿಂದ ಅದಕ್ಕೆ ಅಂತಾನೆ ಅಷ್ಟು ಅಕ್ಯೂರೇಟ್ ಆದಂತಹ ಫೋರ್ಕಾಸ್ಟ್ ಗಳನ್ನು, ಮುನ್ಸೂಚನೆಯನ್ನ ನಾವು ಕೊಡಕ್ ಆಗ್ತಿಲ್ಲ ಅಂತಾನೆ. ಈಗ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಅವರು ಡ್ಯಾಮು ಅಂತಂದ್ರೆ ಡಿಸ್ಟ್ರಿಕ್ಟ್ ಅಗ್ರೋಮೆಟ್ರಾಲಜಿಕಲ್ ಯೂನಿಟ್ಸ್ ಅಂತ ಹೊಸ ಯೋಜನೆಗಳನ್ನ ಆಯಾ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಕೊಟ್ಟಿದ್ದಾರೆ. ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಇದನ್ನ ಜಾರಿಗೊಳಿಸೋದಿಕ್ಕೆ ಆ ಡ್ಯಾಮು ಪ್ರಾಜೆಕ್ಟ್ ಬಂದ್ಬಿಟ್ಟು ಈಗ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಈಗ ಪ್ರಾರಂಭವಾಗ್ತಾ ಇದೆ. ಆದ್ರಿಂದ ಈ ರೀತಿ ಒಂದು ಬಿಕ್ಕಟ್ಟಿನ ವಾತಾವರಣಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೊಡ್ತಾ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಮೊದಲನೇ ಹಂತ ಇದಾಗಿದೆ, ನೆಕ್ಸ್ಟ್ ಬರ್ತಾ ಬರ್ತಾ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಿಗೂ ವಿಸ್ತರಿಸ್ತಾರೆ ಅನ್ನೋ ಒಂದನ್ನ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ಈಗ ರೈತರು ಒಂದ್ವೇಳೆ ನಾವು ಈ ರೀತಿ ಸಲಹೆಯನ್ನ ಅಥವಾ ಈ ರೀತಿಯಾದಂತಹ ಮಾಹಿತಿಯನ್ನ ಪಡ್ಕೊಳ್ಬೇಕು ಅನ್ನೋದಾದ್ರೆ ಅವರು ಮೊದಲೇ ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿರಬೇಕಾ, ಮೊಬೈಲ್ ಫೋನ್ ನಂಬರ್ ಕೊಟ್ಬಿಟ್ಟು, ಅಥವಾ ಬೇರೆ ಆಪ್ಗಳೇನಾರ ಇದೆಯಾ? ಇಲ್ಲ, ಆಪ್ಸ್ ಇದಾವೆ. ನಮ್ಮ AMD ಅವ್ರದೇ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, ಅದ್ರಲ್ಲಿ ಹೋಗಿ ನೋಡಿದ್ರೆ ನೀವು ಬ್ಲಾಕ್ ನಿಮ್ಮ ಜಿಲ್ಲೆ ತಾಲೂಕು ಅದು ನೋಡಿದ್ರೆ ನಿಮಗೆ ಬಂದ್ಬಿಡುತ್ತೆ. ಬಟ್ ನಾವು ಕಳಿಸೋದು ಹೇಗಿರುತ್ತೆ ಅಂದ್ರೆ, ನಿಮಗೆ AMD ಅವರು ಇದ್ರಲ್ಲಿ ಹೋಗ್ಬಿಟ್ರೆ ಜಸ್ಟ್ ಬರೀ ತಾಪಮಾನ ಏನಿದೆ, ಗರಿಷ್ಠ ತಾಪಮಾನ, ಕನಿಷ್ಠ ತಾಪಮಾನ, ಗಾಳಿಯ ವೇಗ, ಗಾಳಿಯ ದಿಕ್ಕು, ಆರ್ದ್ರತೆ, ಮಳೆ, ಮಳೆಯ ವಾತಾವರಣ, ಮಳೆಯ ಪ್ರಮಾಣ, ಈ ರೀತಿ ಬರುತ್ತೆ ವಿನಃ ನಿಮಗೆ ಪೂರಾ ಸಂಕ್ಷಿಪ್ತವಾಗಿ ಸಿಗುತ್ತಷ್ಟೇ. ನಾವು ಬೆಳೆ ರಿಲೇಟೆಡ್ ಆಗಿ ಕೊಡಬೇಕು ಅಂದ್ರೆ ನಾವು ನಿಮ್ಮ ಹತ್ರ ರೈತರ ಫೋನ್ ನಂಬರ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ ಸರಿಸುಮಾರು. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರತಕ್ಕಂತ ಹಿರಿಯ ವಿಜ್ಞಾನಿಯಾದ ಡಾಕ್ಟರ್ ಭರತ್ ಸರ್ ಹಾಗೂ ಡಾಕ್ಟರ್ ಗಿರೀಶ್ ಸರ್ ಇವರು ಆಲ್ರೆಡಿ ಹೇಳಿರೋ ಪ್ರಕಾರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಸರಿಸುಮಾರು 25,000 ರೈತರ ದೂರವಾಣಿ ಸಂಖ್ಯೆಗಳು ಇದಾವೆ. ಇದು ಈ ಸಂಖ್ಯೆಗಳಿಗೂ ಕಳಿಸ್ತೀವಿ. ಹಾಗೆ ಬರ್ತಕ್ಕಂತ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರದ ಸಹಾಯ ತಗೊಂಡು ಪ್ರತಿಯೊಬ್ಬ ರೈತನ ದೂರವಾಣಿ ಸಂಖ್ಯೆಯನ್ನು ಸಹ ಅವರ ಹತ್ರ ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚು ಜನ ರೈತರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಿದೀವಿ. ಬರೀ ದೂರವಾಣಿ ಅಲ್ದನೆ ನಮ್ಮ ದಿನಪತ್ರಿಕೆಗಳಾಗಿರ್ಬೋದು ಹಾಗೂ ಅಂತರ್ಜಾಲ ಆಗಿರ್ಬೋದು, ಇಂಟರ್ನೆಟ್ಟು, ಈ ನೀವ್ ಹೇಳ್ದ ಆಗ್ಲೇ ಹೇಳ್ದಾಗೆ ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್ ಆಗಿದೆ ಅಂತ ನಾವು ವಾಟ್ಸ್ಆಪ್ ಗ್ರೂಪ್ ಮಾಡ್ತಾ ಇದೀವಿ, ಫೇಸ್ಬುಕ್, ಟ್ವಿಟರ್, ಈ ರೀತಿಯಾದಂತಹ ಪ್ರತಿಯೊಂದು ಪವರ್ಫುಲ್ ಸೋಷಿಯಲ್ ಮೀಡಿಯಾದಲ್ಲೂ ತಲುಪ್ಸಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಈ ರೀತಿಯಾಗಿ ಆದಷ್ಟು ರೈತರನ್ನ ಇದನ್ನ ಸದುಪಯೋಗ ಪಡಿಸ್ಕೊಂಡು ನಮ್ಮ ಪ್ರಧಾನಮಂತ್ರಿಯವರ ಕನಸಾದಂತಹ ರೈತರ ಆದಾಯ ದ್ವಿಗುಣಗೊಳಿಸೋದನ್ನ ಸಾಕಾರಗೊಳಿಸಬೇಕು ಅಂತ ನಾವು ಎಲ್ಲಾ ರೈತರಲ್ಲೂ ಮಂದಟ್ ಮಾಡೋದಕ್ಕೆ ಕೇಳ್ಕೊಂತ ಇದೀವಿ. ಒಳ್ಳೇದು ಪ್ರವೀಣ್ ಅವರೇ, ಈ ಕೃಷಿ ಹವಾಮಾನ ಸಲಹೆ ಈಗ ಹೊಸದಾಗಿ ಏನು ರೈತರಿಗೆ ಮುನ್ಸೂಚನೆಯನ್ನ ಕೊಡ್ಲಿಕ್ಕೆ ಸಿದ್ಧವಾಗಿದೆ, ಈಗ ಕೆಲವು ಕಡೆ ಕೊಡ್ತಾನೆ ಇದೆ, ಕೆಲವು ಕಡೆ ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ, ಆದ್ರೆ ರೈತರು ಇನ್ನು ಮುಂದಿನ ದಿನಗಳಲ್ಲಿ ಇದು ಹೆಚ್ಚು ಸಶಕ್ತವಾಗುತ್ತೆ. ಇದನ್ನ ಉಪಯೋಗಿಸ್ಕೊಂಡ್ರೆ ರೈತರು ಆ ಕಾಲಕಾಲಕ್ಕೆ ಏನೇನು ಬಿತ್ತನೆ ಮಾಡಬಹುದು, ಮಳೆ ಬರುತ್ತೋ ಇಲ್ವೋ, ಕಟಾವು ಮಾಡೋದಕ್ಕೆ ಸೂಕ್ತವಾದ ಸಮಯನೋ ಹೌದೋ ಅಲ್ವೋ, ಮಳೆ ಬರುವಂತ ಸಾಧ್ಯತೆಗಳಿದ್ರೆ ಮುಂದೂಡಬಹುದಾ, ಮತ್ತೆ ಆಯಾ ಕಾಲಮಾನಕ್ಕೆ ತಕ್ಕಂತೆ ಕೀಟ ರೋಗ ಬಾಧೆಗಳು ಇವುಗಳ ಬಗ್ಗೆ ಎಲ್ಲ ವಿವರವಾದ ಮಾಹಿತಿ ನಿಮ್ಮ ಈ ಸಲಹಾ ಒಂದು ಇದರಿಂದ ಸಿಗುತ್ತೆ ಅಲ್ವಾ? ಹಾ, ಸಿಗುತ್ತೆ. ಎಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಕೃಷಿ ಹವಾಮಾನ ಸಲಹೆ ಈ ಕುರಿತು ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಪ್ರವೀಣ್ ಕೆಎಂ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ಎನ್ ಸುಬ್ರಹ್ಮಣ್ಯ. ಈಗ ಕಡೂರು ತಾಲೂಕು ಬಿಳುವಾಳದ ಮಲ್ಲಮ್ಮ ಮತ್ತು ಸಂಗಡಿಗರಿಂದ ಹಟ್ಟಿ ಪದ ಕೇಳುವಿರಿ. ಯಾಕಮ್ಮಾಯಿ ಮನೆಗೆ ತೋರಣವ ಕಟ್ಟೈತೆ, ಜಂತಕ್ಕೆ ಜಾಜಿ ಬೀಡ ಶೈತೆ ಸ್ರೋಬದಿಂದ, ಜಂತಕ್ಕೆ ಜಾಜಿ ಬೀಡ ಶೈತೆ ಸ್ರೋಬದಿಂದ, ಜಂತಕ್ಕೆ ಜಾಜಿ ಬೀಡ ಶೈತೆ ಸ್ರೋಬದಿಂದ, ಅಳು ಬಂದವೇ ಅಣ್ಣ ಕೊನೆ ಮರುಬಾಳೆ ಅಣ್ಣ, ಅಳು ಬಂದವೇ ನಾರಿ ಮಾಡಲಿಗೆ ಶೋಭದಿಂದ, ನಾರಿ ಮಾಡಲಿಗೆ ಶೋಭದಿಂದ, ಅಳು ಬಂದವೇ ನಾರಿ ಮಾಡಲಿಗೆ ಶೋಭದಿಂದ, ಕಾಯ್ ಬಂದವೇ ಕಾಯಿ ಕೊನೆ ಮರ ತಂಗೇನ ಕಾಯಿ, ಕಾಯ್ ಬಂದವೇ ನಿಸ್ತ್ರೇ ಮಾಡಲಿಗೆ ಶೋಭದಿಂದ, ಬಂದವೇ ನಿಸ್ತ್ರೇ ಮಾಡಲಿಗೆ ಶೋಭ, ಕಾಯ್ ಬಂದವೇ ನಿಸ್ತ್ರೇ ಮಾಡಲಿಗೆ ಶೋಭದಿಂದ, ಬಂದವೇ ನಿಸ್ತ್ರೇ ಮಾಡಲಿಗೆ ಶೋಭದಿಂದ, ಬಂದವೇ ಓವ ಕೊನೆ ಮರ ಸಂಡಿಗೆ ಓವ, ಓ ಬಂದವೇ ನಿಸ್ತ್ರೇ ತೋರಾಬಿಗೆ ಶೋಭದಿಂದ, ಬಂದವೇ ನಿಸ್ತ್ರೇ ಸೂರಾಬಿಗೆ ಶೋಭದಿಂದ, ಬಂದವೇ ನಿಸ್ತ್ರೇ ತೋರಾಬಿಗೆ ಶೋಭದಿಂದ, ಬಂದವೇ ನಿಸ್ತ್ರೇ ತೋರಾಬಿಗೆ ಯಾಕಮ್ಮಾಯಿ ಮನೆಗೆ ತೋರಣವ ಕಟ್ಟೈತೆ, ಜಾತಕ್ಕೆ ಜಾಜಿ ಬೀಡ ಶೈತೆ ಸ್ರೋಬದಿಂದ, ಜಾತಕ್ಕೆ ಜಾಜಿ ಬೀಡ ಶೈತೆ ಸ್ರೋಬದಿಂದ, ಜಾತಕ್ಕೆ ಜಾಜಿ ಬೀಡ ಶೈತೆ ಸ್ರೋಬದಿಂದ, ಜಾತಕ್ಕೆ ಜಾಜಿ ಬೀಡ ಶೈತೆ ಶೋಭದಿಂದ, ಅಣು ಬಂದವೇ ಅಣ್ಣ ಕೊನೆ ಮರ ಕಿತ್ತಾಳೆ ಅಣ್ಣ, ಅಣು ಬಂದವೇ ನಿಸ್ತ್ರೇ ಮಾಡಲಿಗೆ ಶೋಭದಿಂದ, ನಿಸ್ತ್ರೇ ಮಾಡಲಿಗೆ ಶೋಭ, ಅಣು ಬಂದವೇ ನಿಸ್ತ್ರೇ ಮಾಡಲಿಗೆ ಶೋಭದಿಂದ, ನಿಸ್ತ್ರೇ ಮಾಡಲಿಗೆ ಶೋಭದಿಂದ, ಬಂದವೇ ಕಾಯಿ ಕೊನೆ ಮರ ತಂಗೇನ ಕಾಯಿ, ಕಾಯಿ ಬಂದವೇ ನಾರಿ ಮಾಡಲಿಗೆ ಶೋಭದಿಂದ, ನಾರಿ ಮಾಡಲಿಗೆ ಶೋಭದಿಂದ, ಮಾನವರು ಕೋಡಲಾರಿ ಯಾರೋ ಸೋಬಾನೆ